ನಾನು ಫಲ ಕರೆಯುತ್ತು ಪ್ರಣಯಮ ಅತಿಥಿಲ ನಾನು ಚೇರುಕುಂದ ಹೃದಯಮ ಎದುತ ಉಂದ ಸ್ವರ್ಗಮ ಚೆದಿರಿ ಪೋನಿ ಸ್ವಪ್ನಮ ಕನುಲಲೋನಿ ಕಾವ್ಯಮ ಸೌಗಿಲಿಯುತ ಪ್ರಾಣಮ ಪ್ರಿಯತಮ ಪ್ರಿಯತಮ ಪ್ರಿಯತಮ ಮುನೇಲ ಪಾತಲೊಚ್ಚೆ ತೆಲುಗು ಜಿಲುಗು ಅನ್ನಿ ತಿಳಿಸಿ ಪಾರಿಜಾತ ಪೂವು ಪಚ್ಚಿ ಮಲ್ಲೆ ಮೊಗ್ಗ ಫಲಪೆ ತೆಲಿಪೆ ನಾನು ಬಿರಿಸಿ ಮಕ್ಕಳನ್ನು ಉನ್ನ ಚಂದ ಮಾಮ ಕಣ್ಣ ನರುಡೆ ಬರುಡೆ ನಾಲೋ ಮೆರಿಸೆ ತಾರಲಮ್ಮ ಕಣ್ಣ ಚೀರ ಕಟ್ಟುಕೊನ್ನ ಪಡುತ್ತ ತಲಮೆ ನಾಲೋ ಮುರಿಸೆ ಮಬ್ಬುಲನ್ನಿ ವೀಡಿ ಪೋಯಿ ಕಲಿತೆ ವೇನಂ ತಿಳಿಸೆ ಹೃದಯಂ ಕಾಯಲೇನಿ ಭಾಷಲೋ ಎನ್ನಿ ಪ್ರೇಮ ಲೇಖಲೋ ಪ್ರಿಯತಮ ನಾನು ಫಲ ಕರೆಯುತ್ತು ಪ್ರಣಯಮ ಮಂತ್ರಮಾಯ ಬಹುಶ ಮನಸ ವಾಚ ಮನಸಿ ವೇಲ ಕಲ್ಲೆ ವಚ್ಚಿ ಜ್ಞಾನ ಕಲ್ಲೆ ಮಾರೆ ಗುಣವು ಗುಣವು ಅನ್ನಿ ಕುದಿರಿ ನೀವು ಲೇನಿ ನೇಲ ಮೀದ ಬ್ರತುಕೆ ಪ್ರಳಯಂ ಮನಸೆ ಮರಣಂ ಅಮೃತಾಲದಿರುದುಲ್ಲೋ ಎಂದು ಕಿನ್ನಿ ಹದ್ದುಲೋ ಜಗಮೇ ಅಣುವೈ ಯುಗಮೇ ಕ್ಷಣವೈ ನಿಗಿಲಿ ಅತಿಥಿಲ ನಾನು ಚೇದುಕುಂದ ಹೃದಯಮ ಕನುಲಲೋನಿ ಕಾವ್ಯಮ ಕೌಗಿಲಿಯುತ ಪ್ರಾಣಮ ಪ್ರಿಯತಮ ಪ್ರಿಯತಮ ಪ್ರಿಯತಮ ಪ್ರಿಯತಮ